ಅಳವಡಿಕೆ, ರೈತರ ಆದಾಯ ದ್ವಿಗುಣಗೊಳಿಸುವ ಗುರಿ, ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ. ಮತ್ತು ವಿಧಾನ ಪರಿಷತ್ ಚುನಾವಣೆ, ಬಹಿರಂಗ ಪ್ರಚಾರಕ್ಕೆ ತೆರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಮರ ಗಿಡ ಪಕ್ಷಿ ಸಂಕುಲವನ್ನು ರಕ್ಷಿಸಬೇಕಾದ್ದು ಕೇವಲ ಸೌಂದರ್ಯಕ್ಕಾಗಿ ಅಲ್ಲ, ಮನುಕುಲದ ಉಳಿವಿಗಾಗಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಈಗ ಸಮಯ 6:50 ಕೇಳಿ ಕಿಸಾನ್ ವಾಣಿ ಕಾರ್ಯಕ್ರಮ. ಆಕಾಶವಾಣಿ ವಿಜಯಪುರ. ಕಿಸಾನವಾಣಿ ಕರಿಯತ್ತ ಕಾಳಿಂಗ ರೈತ ಬಾಂಧವರ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಈಗ ಕೇಳಿ ವಿಜಯಪುರ ಇಬ್ರಾಹಿಂಪುರ್ ಕೃಷಿ ಅನುಭವಿ ಸೂರ್ಯಕಾಂತ್ ಗುರುಪಾದಪ್ಪ ಗಡಿಗಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ರೇವಣಸಿದ್ದ ಎಸ್ ಚಾಂದಕೌಟೆ. ನಮಸ್ಕಾರ ರೈತ ಬಂಧವರೇ, ಇವತ್ತಿನ ದಿವಸ ನಮ್ಮ ಜೊತೆ ತಮ್ಮ ಅನುಭವವನ್ನು ಹಂಚಿಕೊಳ್ಳಲಿಕ್ಕೆ ಸೂರ್ಯಕಾಂತ್ ಗುರುಪಾದಪ್ಪ ಗಡಿಗಿಯವರು ವಿಜಯಪುರದ ಇಬ್ರಾಹಿಂಪುರದವರು. ಇವರು ಹಿರಿಯ ರೈತರು, ಆಮೇಲೆ ಜೋಳದಲ್ಲಿ ಒಂದು ಪ್ರಗತಿಯನ್ನು ಇವರು ಬಹಳ ಮಾಡಿದ್ದಾರೆ. ಜೋಳದಲ್ಲಿ ವಿಶೇಷವಾಗಿ ಇವರು ವಿವಿಧ ತಳಿಗಳನ್ನು ಬೆಳೀತಾರೆ. ಅದರಲ್ಲಿ ಮುಖ್ಯವಾಗಿ ಸಿಹಿತಿನೇ ಜೋಳದ ತಳಿಯಾದ ಸಕ್ರಿ ಮುಕ್ರಿ ಅನ್ನೋ ತಳಿ ಕೂಡ ಇವರು ಬೆಳೀತಾರೆ. ಅದಲ್ಲದೆ ಇವರ ಒಂದು ಕೃಷಿ ಜೀವನದ ಅನುಭವ ಏನೇನದ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕೇಳೋಣ. ನಮಸ್ಕಾರ ಸೂರ್ಯಕಾಂತ್ ಗುರುಪಾದಪ್ಪ ಗಡಿಗೆಯವರೇ. ನಮಸ್ಕಾರ ಸೂರ್ಯಕಾಂತ್ ಗಡಿಗೆಯವರೇ. ತಮ್ಮ ವಯಸ್ಸು ಎಷ್ಟ್ರಿ ಈಗ? ವಯಸ್ಸು 63. ಈ ಒಂದು ವಯಸ್ಸಿನಲ್ಲಿ ತಾವು ಕೂಡ ಹೊಲದಲ್ಲಿ ಕೆಲಸ ಮಾಡ್ತೀರಿ? ಕೆಲಸ ಮಾಡಿಸ್ತೇವ್ರಿ, ಮಾಡೋದೊಂದು ಸ್ವಲ್ಪ ಅಂದ್ರೆ ಯಾವ ಲೇಬರ್ ಇರ್ಲಿಕ್ಕೆ ಅಂದ್ರೆ ನಾವು ಟ್ರ್ಯಾಕ್ಟರ್ ಮೇಲೆ ಅದು ಏನು ಕೆಲಸ ಮಾಡ್ತೇವ್ರಿ, ಮತ್ತೆ ಇದ್ದು ಅಂದ್ರೆ ಮಾಡಿಸ್ತೇವೆ, ಲೇಬರ್ ಹಚ್ಚಿ ಮಾಡಿಸ್ತೇವೆ. ಅಂದ್ರೆ ಹೊಲಕ್ಕೆ ತಾವು ಕೆಲಸ ಮಾಡದೆ ಇದ್ರು ಆ ಒಂದು ಆಳುಗಳ ಮುಖಾಂತರ ಎಲ್ಲ ಕೆಲಸ ಅಂದ್ರೆ ನಮ್ಮ ಮಕ್ಕಳು ಮಾಡ್ತಾರ್ರಿ. ಒಳ್ಳೇದು. ಒಂದು ಹಿರಿಯ ವಯಸ್ಸಿನಲ್ಲಿ ಕೂಡ ತಾವು ಹೊಲಕ್ಕೆ ಹೋಗ್ತೀರಿ. ಈಗ ಒಂದು ಯಂಗ್ ಜನರೇಷನ್ ದವರು ಯುವಕರು ಎಲ್ಲಿ ಹೊಲ ಅಂತೇಳಿ ಹೊಲಕ್ಕೆ ಬೆನ್ನು ಮಾಡಿ ತಿರುಗಿ ಪಟ್ಟಣ ಕಡೆಗೆ ಹೋಗ್ಲಿಕ್ಕತ್ತಾರ, ಅವ್ರಿಗೆ ಏನ್ ಹೇಳ ಬಯಸ್ತಿರ್ತಾವ? ಅವ್ರಿಗೆ ಏನ್ ಪಟ್ಟಣ ಕಡೆ ಹೋಗೋರಿಗೆ ಒಕ್ಕಲ್ತನ ಮಾಡೋರೇ ಅಲ್ಲ ಅವರು. ಒಕ್ಕಲ್ತನ ಮಾಡೋರಿದ್ರೆ ಕನಿಷ್ಠ ಅಂದ್ರೆ ನಾವು 8 ತಾಸು ಏನು ಗೌರ್ಮೆಂಟ್ ನೌಕರಿ ಹಂಗ ಮಾಡ್ತೀವಿ, ಹಂಗೆ 8 ತಾಸು ನಾವು ಮಾಡಬೇಕು ಹೊಲದೊಳಗೆ. 8 ತಾಸರೇ ಹೊಲ ಇದ್ದವ್ರು ಹೊಲಕ್ಕೆ ಹೋಗ್ಬೇಕಂತ ಮಾಡಬೇಕು ಮಾಡಬೇಕು. ಮತ್ತೆ ಇನ್ನೊಂದು ಏನ್ ಮಾಡ್ತಾರ್ರಿ, ನಮ್ಮ ರೈತರು ಬ್ಯಾಸಿಗೆ ಒಳಗೆ ಏನಿಲ್ಲ ಕೆಲಸ ಅಂತೇಳಿ ಸುಮ್ಕೊಂಡಿರ್ತಾರೆ. ಆ ಟೈಮ್ದಾಗ ಅದೇ ನಮ್ದು ಮುಖ್ಯ. ಯಾಕೆತ್ತಂದ್ರೆ ಕೇಳ್ರಿ, ನಾವು ಒಡ್ಡ ಹಾಕಿರ್ತೇವೆ, ಸಾಂಡ್ ಕಟ್ಟಿರ್ತೇವೆ, ಆ ಸಾಂಡನ್ಯಾಗ ಕಂಟಿ ಬೆಳೆದಿರ್ತಾವೆ, ಎರಬಿಡಿ ಸೆಳೆದಿರ್ತಾವೆ. ಅವು ಮೊದಲು ನಾವು ಮುಖ್ಯ, ಅವು ಮಾಡ್ಕೋಬೇಕು. ಮತ್ತು ಬ್ಯಾಸಿಗೆ ಒಳಗೆ ನಾವು ಹೆಚ್ಚಾಗಿ ಹರ್ತಿ ಹೆಚ್ಚು ಮಾಡ್ಬೇಕು. ಬ್ಯಾಸಿಯಾಗೇನು ನಾವು ರೈತರು ಸುಮ್ಕೊಂಡಿರ್ತೇವೆ, ಮಳೆಗಾಲ ಬಂದಾಗ ಮಳೆ ಆದಾಗ ಒಮ್ಮೆ ಹರ್ಕೋತ ಹೋಕ್ಕೇವು, ಹಂಗಾಗಲ್ಲ ಹಂಗಲ್ಲ. 7 ಸರಿ ಹರಿಗೆ 7 ಸರಿ ಎಡಿ ಹೊಡೆದ್ರೆ ಅದೇ ನಮಗೆ ಗೊಬ್ಬರ ಹಾಕೋಕ್ಕಿಂತ ಈಗ ಒಂದು ಹೊಲ ಮಾಡೀನಿ ರೀ ನಾ. ಈಗ ಜೋಳ 2 ವರ್ಷ ಕಡ್ಲಿ ಹಾಕೀನಿ, ಒಟ್ಟು 6 ವರ್ಷ ಆಯ್ತು, ಒಟ್ಟು ಸರ್ಕಾರಿ ಗೊಬ್ಬರ ಹಾಕಿಲ್ಲ, ಬರೀ ಸಾವಯವ ಗೊಬ್ಬರ ಮೇಲೆ ಮಾಡೀನಿ. ಒಳ್ಳೆಯದು. ತಮ್ಮ ಒಂದು ಅನುಭವ ಸಾಕಷ್ಟು ಅದ. ಸೂರ್ಯಕಾಂತ್ ಅವ್ರಿಗೆ ಒಟ್ಟಾರೆ ನಿಮ್ಮ ಹೊಲ ಎಷ್ಟು ಎಕರೆ ಅದರಿ? ಒಟ್ಟು 150 ಎಕರೆ ಅದರಿ. ನಾವು ಇಬ್ಬರು ಅಣ್ಣ ತಮ್ಮರು, ನಮ್ಗೆ ಇಬ್ಬರು ಹೆಣ್ಣು ಗಂಡಸು ಮಕ್ಕಳು, ನಮ್ಮ ಅಣ್ಣಗೆ ಇಬ್ಬರು ಗಂಡಸು ಮಕ್ಕಳು, ಎಲ್ಲರೂ ಕೂಡಿ ಇದು ಒಕ್ಕಲ್ತನ ಮಾಡ್ಕೋತ ಹೊಂಟೇವಿ. ನಿಮ್ಗೆ ಇನ್ನೊಬ್ರು ಅವ್ರ ತಮ್ಮ ಇದಾರೆ ಕೂಡ ತಮ್ಮ ಜೊತೆ ಹೊಲಕ್ಕೆ ಬರ್ತಾರೆ? ಹೊಲಕ್ಕೆ ಬರಂಗಿಲ್ಲ, ಅವರು ಕಣ್ಣು ಕಾಣಂಗಿಲ್ಲ, ಮನೆಯಾಗೆ ಇರ್ತಾರೆ, ಅವ್ರದ್ದೆಲ್ಲ ನಾವೇ ನೋಡ್ಕೊಂಡು ಹೊಂಟೇವ. ಎಲ್ಲ ಜವಾಬ್ದಾರಿ ತಮ್ಮ ಹೆಗಲ ಮ್ಯಾಗಿದ್ದಾರೆ, ಅಣ್ಣನ ಒಂದು ಕುಟುಂಬದ ಜವಾಬ್ದಾರಿ. ನಾವೇ ನಮ್ಮ ಜವಾಬ್ದಾರಿನೇ ಮಾಡ್ಕೊತ ಹೊಂಟು. 1 ಎಕರೆ ಮಾಡೀನ್ರಿ, 1 ಎಕರೆ ಕಬ್ಬು ಹಚ್ಚೀನ್ರಿ, 1 ಎಕರೆ ದ್ರಾಕ್ಷಿ ಅದ. ಈ ಉಳಿದ ಒಂದು 140 ಎಕರೆ ಎಲ್ಲ ಮಳೆ ಬೇಸಾಯ ಮೇಲೆ ಬೆಳಿತೀರಿ, ಅದರಲ್ಲಿ ಏನೇನು ಬೆಳಿತಿರ್ತಾವ? ಅದ್ರಾಗೆ ಜೋಳ, ಸೂರ್ಯಪಾನ, ಕಡ್ಲಿ, ತೊಗರಿ, ಕುಸುಬಿ ಹಾಕ್ತೇವ. ಹಿಂಗೆ ಒಂದು ಬೆಳೆ ಹಾಕ್ಬೇಕಾದ್ರೆ ಕನಿಷ್ಠ ಅಂದ್ರೆ 4-5 ವರ್ಷಕ್ಕೆ ಒಮ್ಮೆ ಒಂದು ಬೆಳೆ ಹಾಕ್ತೇವೆ. ಇವತ್ತು ಜೋಳ ಬೆಳೆದೇವಂದ್ರೆ ಮುಂದೆ 5ನೇ ವರ್ಷಕ್ಕೆ ಜೋಳ ಬೆಳಿತೇವೆ. ಅಂದ್ರೆ ಒಂದು ಕ್ಷೇತ್ರದೊಳಗೆ ಒಂದು ಬೆಳೆ ಬೆಳೆದನ್ನು ತಾವು ಮತ್ತೆ ಮರು ವರ್ಷ ಆ ಬೆಳೆ ಅಲ್ಲಿ ಹಾಕಂಗಿಲ್ಲ, 5ನೇ ವರ್ಷಕ್ಕೆ ಬೆಳೆ ಬೆಳಿತೇವೆ. ಅಂದ್ರೆ ಇನ್ನು ಉಳಿದ 4 ವರ್ಷ ಯಾವ್ಯಾವ ಬೆಳೆ? ಸುರ್ಪಾನ, ಕಡ್ಲಿ, ತೊಗರಿ, ಜೋಳ, ಹಿಂಗೆ 5 ವರ್ಷ ಹಂಗೆ ರೊಟೇಷನ್ ಮಾಡ್ತಾ ಇರ್ತೇವೆ. ಈಗ ಯಾಕೆ ಈ ರೀತಿ ಮಾಡ್ತೀರಿ ಆ ಬಗ್ಗೆ ಹೇಳ್ರಿ ನಮಗೆ. ಅಂದ್ರೆ ಏನಾಗ್ತದ್ರಿ, ಈ ಸದ್ ಜೋಳ ಬೆಳೆದು ಜೋಳನೇ ಮತ್ತೆ ಬಿತ್ತಿದೇವೆ ತಿಳ್ಕೊರಿ. ಜೋಳಕ್ಕೆ ಏನು ಪೌಷ್ಟಿಕಾಂಶ ಬೇಕು ಜೋಳನ ಹಿರ್ಕೊಂಡಿರ್ತೈತಿ, ಮುಂದೆ ಅದಕ್ಕೆ ಆ ಪೌಷ್ಟಿಕಾಂಶ ಸಿಗಂಗಿಲ್ಲ. ಸಿಕ್ಕರು ಸದ್ಯಕ್ಕೆ ಸ್ವಲ್ಪ ಪ್ರಮಾಣ, ಆದ್ರೆ ಮೊದಲಿನ ಹಂಗೆ ಬೆಳೆ ಬರಂಗಿಲ್ಲರಿ. ಈಗ ಒಂದು ಪೂರಕ ಬೆಳೆಯತ್ತೇವ್ರಿ ನಾವು. ಈಗ ಜೋಳ ಬೆಳೆದೇವು ಅಂದ್ರೆ ಸುರ್ಪಾಣ ಬೆಳೆ, ಅಂದ್ರೆ ಒಂದು ದ್ವಿದಳ ಧಾನ್ಯ, ಒಂದು ಏಕದಳ ಧಾನ್ಯ, ಹಿಂಗೆ ಬೆಳ್ಕೋತ ಹೋದ್ರೆ ಅದಕ್ಕೆ ನಾವು 125% ಗೊಬ್ಬರ ಹಾಕ್ದಂಗೆ. ಬೆಳೆಗಳ ಒಂದು ಬದಲಾವಣೆ ಮಾಡೋದ್ರಿಂದ ಗೊಬ್ಬರದ ಪ್ರಮಾಣ ಕಡಿಮೆ ಹತ್ತದ ಅಂತೀರಿ? ಬೆಳೆ ಪರಿವರ್ತನೆ ಮಾಡಬೇಕು. ಈಗ ಜೋಳ, ಸೂರ್ಯಕಾಂತಿ, ಕಡ್ಲಿ ಅದೆಲ್ಲ ಬೆಳಿತೀನಿ, ಇದರಲ್ಲಿ ಕ್ಷೇತ್ರ ಯಾವುದು ಹೆಚ್ಚು ತಾವು ಬೆಳೆಯೋದ್ರಿ? ಅಂದ್ರೆ ಈ ಸದ್ಯ ಈಗಿನ ವಾತಾವರಣ ಸ್ವಲ್ಪ ನಾವು ಜೋಳ ಮತ್ತೆ ತೊಗರಿ, ಕಡ್ಲಿ ಅಷ್ಟು ಒಂದೇ ನಮ್ನಿ ಕ್ರಾಪ್ ಹಾಕ್ಬಿಡ್ತೇವೆ. ಈಗ ಜೋಳ, ಕಡ್ಲಿ ಇವೆಲ್ಲ ಪ್ರತಿ ಎಕರೆಗೆ ಎಷ್ಟು ಇಳುವರಿ ತಗೊಳ್ತೀರಿ? ಇಳುವರಿ ಅಂದ್ರೆ ಏನ್ರಿ, ಕಡ್ಲಿ 5 ಅಂತರೂ ಬೀಳತ್ತವ್ರಿ ನಮ್ಮ ಎಕರೆಗೆ, ಜೋಳ 3-4 ಬಿದ್ದಾವ. ಈಗ ಕಡ್ಲಿ 5 ಆಯ್ತು, ಜೋಳ ಸುರ್ಪಾನ ಏನದ 5 ಬೀಳ್ತಾವ್ರಿ, ತೊಗರಿ 4. ತೊಗರಿ ಎಷ್ಟು ಕ್ಷೇತ್ರದೊಳಗದ? ಒಂದು 20 ಎಕರೆ ಹಾಕ್ತೇವ್ರಿ ವರ್ಷ ವರ್ಷ. 20 ಎಕರೆ ಜೋಳ, 20 ಎಕರೆ ಕುಸುಬಿ, 20 ಎಕರೆ ತೊಗರಿ, ಎಲ್ಲ ಇಷ್ಟಿಷ್ಟು ಬೆಳಿತೇವ್ರಿ. ಕಡ್ಲಿನೂ ಬೆಳಿತೇವ್ರಿ. ಈಗ ಜೋಳ ಬೆಳಿತೀನಿ ಅಂದ್ರಲ್ಲ, ಜೋಳ ಈಗ ನಮ್ಮಲ್ಲಿ ಇರುವುದು ಬಿಳಿ ಜೋಳ ಅಂತಾರ, ಬಿಜಾಪುರ ಬಿಳಿ ಜೋಳ ಪ್ರಸಿದ್ಧಿ. ಅದರಲ್ಲಿ ಮಾಲದಂಡಿ ತಳಿನೇ ಹೆಚ್ಚು ಬೆಳೆಯುವ ರೈತರು. ತಾವು ಅದೇ ಒಂದು ತಳಿ ಬೆಳಿತೀರಿ ಅಥವಾ ಮತ್ತೆ ಬೇರೆ ಬೇರೆ ತಳಿ ಬೆಳಿತೀರಿ? M35 ಹಾಕ್ಯಾವ್ರಿ. ಈ ಸಾರಿ ಏನದ ಮೇಡಮ್ ಅವರು ಒಂದು 8 ವೆರೈಟಿ ಕೊಟ್ಟಾರ್ರಿ. ಯಾರ್ರಿ ಮೇಡಮ್ ಅವರು? ಇವು ನಮ್ಮ ಗೌರಮ್ಮ ಮೇಡಮ್ ಅವರು. ಅವ್ರು ಇಲ್ಲೇ ಬಿಜಾಪುರದವರು, KVK ಇದ್ದವರು. ಅವ್ರು ಕೊಟ್ರೆ ಒಂದೊಂದು ಎಕರೆ ಹಾಕಿನ್ರಿ, 8 ವೆರೈಟಿ 8 ಎಕರೆ ಹಾಕಿನ್ರಿ. 8 ತಳಿಗಳನ್ನು ತಾವು ಈ ಸಲ ಬಿತ್ತನೆ ಮಾಡಿದಿರಿ, 8 ಯಾವ್ಯಾವ ತಳಿ ಆ ಬಗ್ಗೆ ಹೇಳಿ? ನಮಗೂ ಅಷ್ಟು ಇದು ಇಲ್ಲರಿ, ಅದು ಇನ್ನ ಇದು ಮಾಡಿಲ್ಲ. ಅವ್ರ ಕಡೆನೆ ಆದ್ರೆ ಅವ್ರು ಬರೀ ಕಾಗದ ಕೊಟ್ಟಿದ್ರು, ಹಾಕೇವು, ಅವ್ರು ಗುರುತ ಮಾಡಿ ಹೋಗ್ಯಾರ. ಅಂದ್ರೆ ಹಿಟ್ನಳ್ಳಿ ಫಾರ್ಮ್ನಲ್ಲಿರುವ KVKಯಲ್ಲಿರುವ ಗೌರಮ್ಮ ಮೇಡಮ್ ಅವರು ತಮಗೆ 8 ತಳಿ ಬೀಜ ಕೊಟ್ಟಾರ, ಅವನ್ ಬಿತ್ತಿದಿರ್ತಾವೆ. ಹ್ಞೂ ಅವೇ ಬಿತ್ತೇವ್ರಿ. ಇದರಲ್ಲಿ ನಿಮಗ್ ಗೊತ್ತಿರುವಂತ ತಳಿ ಯಾವ್ದಾದ್ರು ಇದ್ರೆ ಹೇಳ್ರಿ. ಅದು BJ44 ಅಂತೇಳಿ ಒಂದು ಅದ ರೀ, ಮತ್ತು ಇವು M35. ಉಳ್ಕಿದ ಕೆಲವೊಂದು ಸೀತ್ನಿ ಜೋಳ, ಕಡಿಮೆ ಜೋಳ, ಅವಲಕ್ಕಿ ಜೋಳ. ಸೀತ್ನಿ ಜೋಳದಾಗ 2-3 ವೆರೈಟಿ ಅದಾವ ರೀ ಅವು, ಮತ್ತು M35, ಹಿಂಗೆ ಒಂದು 8 ವೆರೈಟಿ ನಾವು ಹಾಕಿವಿ. ಈಗ ಸೀತ್ನಿ ಅಂದ ಕೂಡಲೇ ನಮಗ್ ನೆನಪಾಯ್ತ್ರಿ, ಮೊದಲೆಲ್ಲ ಚಕ್ಕಡಿ ಗಾಡಿ ಕಟ್ಕೊಂಡು ಬೀಗರ್ನೆಲ್ಲ ಕರೆಸಿ ಸೀತ್ನಿ ತಿಲ್ಲಕ ಹೋಗ್ತಿದ್ವಿ. ಈಗ ಸೀತ್ನಿ ಅಂದ್ರೆ ಮರ್ತು ಬಿಟ್ಟಾರ ಜನರು ಸಿಹಿತಿನಿ. ಆ ಸಿಹಿತೆನೆ ಜೋಳದ ಒಂದು ತಳಿ ಸಕ್ರಿ ಮುಕ್ರಿ, ಅದೇ ಬೆಳೀತಾ ಇದ್ರೆ ಮತ್ತೆ ಬೇರೆ ತಳಿ ಬೆಳೀತಾ ಇದ್ರ ಅಲ್ಲಿ ಸಕ್ರಿ ಮುಕ್ರಿ ಮತ್ತೆ ರಾವ್ ಸಾಬ್ ಸೀತ್ನಿ ತಳಿ ಆಡೋದವ್ರು. ಈ ಸದ್ಯ ಹಾಕಿನ್ರಿ ಅವು ನಾಲ್ಕು ಎಕರೆ ಹಾಕಿನ್ರಿ ಬಿಟ್ಟು ಬಿಟ್ಟು. ಈಗ ನಾಳೆ ಅದನ್ನ ಮೇಳನೂ ಮಾಡೋದೇನ್ರಿ ಸೀತ್ನಿ ಮೇಳ, ಆ ಬಗ್ಗೆ ಹೇಳ್ರಲ್ಲ ಈ ಸೀತ್ನಿ ಮೇಳ ಯಾವ ರೀತಿ ಮಾಡ್ತೀರಿ? ಈಗ ಸೀತ್ನಿ ಮೇಳ ಅಂದ್ರೆ ಏನಾದ್ರೆ ಸೀತ್ನಿ ಸುಡೋದು ಮಂದಿಗೆ ಅದ್ರದ್ದು ಸೀತ್ನಿ ಅನ್ನೋದು ಗುರುತಿಲ್ಲ. ಈಗ ಮೊದಲು ನಮ್ಮ ಹೊಲ್ದಾಗ ಹಿರಿಯರು ಈಗ ಒಂದು ನಮ್ಮ ಓಣ್ಯಾಗೆ ಸೀತ್ನಿ ಮೇಳ ಮಾಡ್ಬೇಕಂತ ನಾ ಮಾಡೇನ್ರಿ. ಈಗ ಅಂದ್ರೆ ಸೀತ್ನಿ ತಮ್ಮಲ್ಲಿ ಹೊಲ್ದಾಗ ಸುಡೋದ್ರೆ ಅಥವಾ ಇಲ್ಲಿ ಊರಲ್ಲಿ? ಇಲ್ಲ ಅವ್ರಲ್ಲಿ ನಾವ್ರ ಇದ್ದ ಜಾಗದಾಗೆ ಒಂದು ಪೆಂಡಾಲ್ ಹೊಡೋದು, ಹಾವೇ ದಂಡಿಗೆ ಒಂದು ಪೆಂಡಾಲ್ ಹೊಡೋದು, ಅದನ್ನೇನದ ಸೀತ್ನಿ ಮೇಳ ನಾ ಮಾಡ್ಬೇಕಂತ ಮಾಡೇನ್ರಿ. ಅಂದ್ರೇನು ಚೀಪ್ ರೇಟ ಸ್ವಸ್ಥಾದಾಗ ಮಂದಿಗೆ ಈಗ ತಿನ್ನಿಸೋದು ಪರಿಚಯ ಮಾಡೋದು ದಸಿಂದ ನಾ ಮಾಡ್ಬೇಕಂತ ಮಾಡೇನ್ರಿ. ಎಂ ಪಿ ಅವರು ಗಣ್ಯ ವಕೀಲರ ಕರ್ಕೊಂಡು ಬಂದು ಅದನ್ನು ಉದ್ಘಾಟನೆ ಮಾಡಿ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಮಾಧ್ಯಮರನ್ನು ಕರೆಸಿ ಪೇಪರ್ ಒಳಗೆ ಕೊಡಿಸಿ ಅದನ್ನು ಮಾಡ್ಬೇಕಂತ ನಾ ಮಾಡೇನ್ರಿ. ಈಗ ಸೀತ್ನಿ ಎಷ್ಟು ರೀ, ಅದಕ್ಕೇನು ದರ, ಅದೇನು ನಿಗದಿ ಮಾಡ್ರಿ ದರ? ಅಂದ್ರೇನು ಈಗ ನಾ ಅಜಮಾಸ ನಾವು ನೋಡ್ಬೇಕು, ನಾವೀಗ ಒಂದು 100 ಗ್ರಾಮಿಗೆ ಒಂದು 25 ರೂಪಾಯಿ ಇಡ್ಬೇಕಂತ ಮಾಡೇನ್ರಿ 100 ಗ್ರಾಮಿಗೆ. ಒಳ್ಳೇದು, ಒಂದು ಸೀತ್ನಿ ಮೇಳದ ಬಗ್ಗೆ ಚೆನ್ನಾಗಿ ತಿಳಿಸ್ಕೊಟ್ರಿ. ಈಗ ಸಕ್ರಿ ಮುಕ್ರಿ ತಳಿ ಹೇಳದ್ರಿ, ಕಡಬಿನ ಜೋಳ ಹೇಳದ್ರಿ, ಆಮೇಲೆ ಅವಲಕ್ಕಿ ತಳಿ ಹೇಳದ್ರಿ, ಇವು ತಾವೇ ಅವಲಕ್ಕಿಗಳನ್ನ ಎಲ್ಲ ತಾವೇ ತಯಾರು ಮಾಡ್ತೀರ ಅಥವಾ ಬೇರೆ ಕಡೆ ತಯಾರು ಮಾಡಿಸ್ತೀರ ಅಥವಾ ಜೋಳನೆ ಮಾಡ್ತೀರ? ಆ ಬಗ್ಗೆ ಒಂದ್ ಸ್ವಲ್ಪ ನಮ್ಗೆ ಮಾಹಿತಿ ಮಾಡಿ. ಅವಲಕ್ಕಿದೊಂದು ದೊಡ್ಡ ಮೇಳನೆ ಮಾಡ್ಬೇಕಂತ ನಾನು ವಿಚಾರ ಅದರಿ. ಆದ್ರೆ ನಮ್ಗೆ ಅವಲಕ್ಕಿ ಸರಿಯಾಗಿ ಮಾಡೋರು ಸಿಗೋಲ್ರಿ. ಅವಲಕ್ಕಿ ಜೋಳ ಇಳುವರಿ ಚಲೋ ಅದ್ರಿ, ಅದು ಜೋಳ ಇಳುವರಿ ಚಲೋ ಅದ, ಚಲೋನು ಬೆಳಿತೀವಿ ನಾವು. ಆದ್ರೆ ಅದ್ರದ್ದು ಅವಲಕ್ಕಿದು ಅವಲಕ್ಕಿ ಸರಿಯಾಗಿ ಮಾಡೋ ಮಿಷನ್ ನಮಗೆ ಸಿಗೋದು. ಗೌರ್ಮೆಂಟ್ ನಮ್ಗೆ ಅದನ್ನು ಸಹಾಯ ಮಾಡಿತ್ತಂದ್ರೆ ಅದ್ರ ಅವಲಕ್ಕಿ ಜೋಳದ ಅವಲಕ್ಕಿನ ಭಾಳ ಪ್ರಸಿದ್ಧ ರೀ, ಅದು ಹೆಲ್ತ್ಗೂ ಭಾಳ ಚಲೋ ರೀ ಅದು ಜೋಳ. ಈಗ ಅವಲಕ್ಕಿ ಜೋಳದಿಂದ ಬರೀ ಕೇವಲ ಅವಲಕ್ಕಿನೇ ಮಾಡ್ಬೋದಾ ಅಥವಾ ರೊಟ್ಟಿಯನ್ನು ಮಾಡ್ಬೋದು? ಅವಲಕ್ಕಿದಿಂದ ಅವಲಕ್ಕಿ ಜೋಳದಿಂದ ಉಪ್ಪಿಟ್ಟು ಮಾಡ್ಬೋದು ರೀ, ಮತ್ತು ಈ ಅವಲಕ್ಕಿನೂ ಮಾಡ್ಬೋದು, ಕಡುಬು ಮಾಡ್ಬೋದು, ಈ ರಾಗಿ ಮುದ್ದಿಗತ್ಲೆ ಕಡುಬು ಮಾಡಿ ತಿನ್ಬೋದು. ಈಗ ಕಡಿಮೆ ಜೋಳ ಹೇಳಿದ್ರಲ್ಲ, ಅದು ಕೆಂಪು ಜೋಳನೋ ಏನು ಬಿಳಿ ಜೋಳನೋ? ಕೆಂಪು ಕಡಿಮೆ ಜೋಳ, ಕೆಂಪು ಕಡಿಮೆ ಜೋಳದ್ದು ಅವಲಕ್ಕಿ ಚಲೋ ಹಾಕದ್ರಿ. ಬಿಳಿ ಕಡಿಮೆ ಜೋಳದ್ದು ಬರೀ ಕಡುಬು ಆಗ್ತದೆ ಅಷ್ಟೇ, ಆದ್ರೆ ಅವಲಕ್ಕಿ ಚಲೋ ಆಗಂಗಿಲ್ಲರಿ ಅದು. ಅದನ್ನು ಮಾಡಿಸಿ ನೋಡಿದೇವ್ ರೀ, 5 ವರ್ಷ ಮೇಳದಾಗ ಧಾರವಾಡದಾಗ ಹೋಗಿ ಮಾರೇವ್ರಿ ಅದನ್ನು ಅವಲಕ್ಕಿ. ಆದ್ರೆ ಕ್ವಾಲಿಟಿ ಚಲೋ ಮಾಡಿದ್ರೆ ಚಲೋ ಹೋಗ್ತದ ರೀ ಧಾರವಾಡ, ಅದು ಬೆಂಗಳೂರ ಧಾರವಾಡದವ್ರು. ಈಗ ತಾವು ಈ ಏನು ಜೋಳ ಬೆಳೀತಾ ಇದ್ರಲ್ಲ, ಈ ಜೋಳ ಬೆಳಿಬೇಕಾದ್ರೆ ಸಾಕಷ್ಟು ಇಳುವರಿ ತಾವು ಪಡಿತಾ ಇದ್ದೀರಿ, ತಮ್ಮಷ್ಟು ಇಳುವರಿ ಪಡಿಬೇಕಾದ್ರೆ ರೈತರು ಏನು ಮಾಡ್ಬೇಕತ್ತೀರಿ, ಒಂದು ಸ್ವಲ್ಪ ಮಾಹಿತಿ ಹೇಳ್ರಿ. ಅದೇ ರೈತರು ಏನು ಲಾಭ ಒಂದು ಸ್ವಲ್ಪ ಹೆಚ್ಚಿಗೆ ಮಾಡಬೇಕು. ಇವರು ಬರೀ ಸರ್ಕಾರಿ ಗೊಬ್ಬರ ಮಾಡ್ತಾರೆ ರೀ, ಸರ್ಕಾರಿ ಗೊಬ್ಬರಕ್ಕಿಂತ ನಾವೀಗ ಉಚ್ಚಿದೊಂದು ಇದು ಮಾಡೀನಿ, ಹೋದ್ರ ಪ್ರಯೋಗ ಮಾಡೀನಿ ಇದೇ ಜೋಳದ ಹೊಲಕ್ಕೆ ರೀ. ಉಚ್ಚಿ ಬಿತ್ತಿ ಬಿಡುದ್ರಿ, ಬೆಳಿ ಜೋಡಿನೂ ಬಿತ್ತಿ ನೋಡೀನಿ. ಬಿತ್ತದಂದ್ರೆ ಹೆಂಗ್ರಿ ಅಂದ್ರೆ ಏನ್ರಿ, ಈಗ ಬೀಜ ಗೊಬ್ಬರ ಕೂಡೇ ಬಿತ್ತಾರೆ, ಹಂಗ ನಾನು ಬ್ಯಾರಲ್ ಇಟ್ಟು ಆಕಳು ಉಚ್ಚಿ ಎಲ್ಲ ಎರಡು ಕೂಡಿದ್ದೆ ರೀ, ನಾನು ಉಚ್ಚಿ ಆಕಳು ಉಚ್ಚಿ ಎಲ್ಲ ಬಿತ್ತಿ ನೋಡೀನಿ ಚಲೋ ಬಂದದ್ರಿ. ಎಲ್ಲ ಬಿತ್ತುದು ಹೆಂಗ್ ಮಾಡ್ತೀರಿ? ಅದು ದ್ರವ ಪದಾರ್ಥ ಟ್ರ್ಯಾಕ್ಟರ್ಲೆ ಮಾಡ್ತೇವ್ರಿ ನಾವು. ಅದು ದ್ರವ ಇರ್ತೈತಿ ಅಲ್ರಿ, ಅಳಸ ಇರ್ತೈತಿ ಹೆಂಗ? ಅಳಸ ಅಂದ್ರೆ ಒಂದು HDB ಪಂಪ್ ಕುಂಡಿಸ್ತೇವ್ರಿ, ಟ್ರ್ಯಾಕ್ಟರ್ಕ HDB ಪಂಪ್ ಕುಂಡಿಸ್ತೇವು. ಬೀಜದ ಮನಿ ಒಂದು ಬೇರೆ ಇರ್ತೈತಿ ರೀ, ಗೊಬ್ಬರ ಬೀಜ ಒಂದು ಮನಿ ಒಂದು ಬೇರೆ ಇರ್ತೈತಿ. HDB ಪಂಪ್ದಿಂದ ಡ್ರಿಪ್ಪಿನ ಪೈಪ್ ಜೋಡಿಸ್ತೇವ್ರಿ, ಡ್ರಿಪ್ಪಿನ ಪೈಪ್ ಜೋಡಿಸಿ ಅದಕ್ಕೆ ಮೈಕ್ರೋ ಟ್ಯೂಬ್ ಅಂತೇಳಿ ಸಿಗ್ತಾವೆ ಡ್ರಿಪ್ ಮಾಡೋದು. ಅದಕ್ಕೆ ಒಂದೊಂದು ಮನಿಗೆ ಒಂದೊಂದು ಪೈಪ್ ಹಾಕಿಬಿಟ್ಟಿರ್ತೇವ್ರಿ, ಹಾಕಿ ಅದನ್ನ ಇದು ಡ್ರಿಪ್ಪಿಂದು ಪೈಪ್ ಇದು HDB ಪಂಪ್ ಚಾಲೂ ಮಾಡಿಬಿಟ್ಟೇವಂದ್ರಿ, ಅಷ್ಟಕ್ಕೆ ಒಂದೇ ಲೆವೆಲ್ ಬೀಳ್ತದ ರೀ. ಮತ್ತೆ ಹಿಂದ್ರಾಗಡೆ ಎಡಿ ಹೊಡಿಯೋ ಟೈಮ್ದಾಗು ನಾವು ಅದನ್ನ ಬಿತ್ತಿ ಇದು ಮಾಡ್ತೇವ್ರಿ. ದನದ ಗಂಜಲ ತಾವು ನೀರು ಅದಕ್ಕೆ ಏನಾರು ಡೈಲ್ಯೂಟ್ ಮಾಡ್ತೀರಿ ಅಥವಾ ಅದನ್ನ ಹೆಂಗ ಶೇಖರಣೆ ಮಾಡ್ತೀರಿ? ಈಗ ದನ ಕೊಠಡಿ ಕಟ್ಟು ಹೊತ್ನಾಗ ಅದ್ರದ್ದೊಂದು ಪೈಪ್ ಹೋಗಿ ಹೊರಗೆ ಬಿದ್ದಿರ್ತ ನೀರು ಉಚ್ಚಿ, ಅಲ್ಲೊಂದು ಟಾಕಿ ಕಟ್ಟಿನ್ರಿ, ಒಂದು 1,000-2,000 ಲೀಟ್ರ್ ಹಿಡಿಯಟ್ಟು ಅದ್ರಾಗ ಶೇಖರಣೆ ಆಕೈತಿ. ಅದು ಅದ್ರ ಜೋಡಿ ಸ್ವಲ್ಪ ನೀರನ್ನು ಕೂಡಿರ್ತದ್ರಿ, ಅದ್ರಾಗ ಏನು ಹಾಕಂಗಿಲ್ಲ, ಅದೇ ಉಚ್ಚನೆ ಸೋಸ್ಕಿಸಿಂದ ಬ್ಯಾರಲ್ ಅದಕ್ಕೆ ತುಂಬಿಕೊಂಡು ಹೋಗಿ ಅದೇ ಬಿತ್ತೇನ್ರಿ. ಈಗ ಎಷ್ಟು ದಿವಸದಿಂದ ತಾವು ಶೇಖರಣೆ ಮಾಡ್ತೀರಿ ಈಗ ಬಿತ್ತಬೇಕಾದ್ರೆ ಮೊದಲಂಗಿ? ಈ ಸದ್ ಬ್ಯಾಸೆ ಈಗಂತೂ ಏನು ಬಿತ್ತಂಗಿಲ್ರಿ, ಈಗ ಶೇಖರಣೆ ಮಾಡಿದ್ದು ಬಿತ್ತುವರೆಗೂ ಸಾಲ್ತದ್ರಿ ತಮ್ಗೆ? ಹ್ಞೂನ್ರಿ, ಅಷ್ಟು ತಗ ಮತ್ತೆ ದನಗಳು ಒಂದು 4 ಎಮ್ಮೆ 4 ಆಕಳದವ್ರಿ, ಆ ಉಚ್ಚೆಲ್ಲ ಎಲ್ಲಿ ಹೋಗಂಗಿಲ್ರಿ, ಅವು ಕೈ ತಕ್ಕೊಂಡಿದ್ದು ಇದು ಮಾಡಿದ್ದು ಎಲ್ಲ ಅಲ್ಲೇ ಶೇಖರಣೆ ಆಗ್ತದ್ರಿ. ಮತ್ತೆ ಅದು ಆರಿ ಹೋಗಂಗಿಲ್ಲ ಭಾಷೆ, ಅದು ಇಲ್ರಿ ಟಾಕಿ ಮಾಡಿನಲ್ರಿ ದೊಡ್ಡದು ನೆಲದಾಗ ಟಾಕಿ ಮಾಡಿ ಅದು ಮುಚ್ಚಿಟ್ಟು ಬಿಡ್ತೀನಿ ರೀ, ಅದು ಎಷ್ಟು ದಿವಸ ಹೆಚ್ಚಾಕೈತೆ ಅಷ್ಟು ಶಕ್ತಿ ಹೆಚ್ಚು ಬರ್ತದ್ರಿ ಅದಕ್ಕೆ ಉಚ್ಚಿ. ಅಂದ್ರೆ ಅದು ಘಾಟ್ ಹೆಚ್ಚಾಗೋದ್ರಿಂದ ಅದರಲ್ಲಿ ಜೀವಾಣುಗಳು ಹೆಚ್ಚಾಗಿ ತಮಗೆ ಮತ್ತಷ್ಟು ಉತ್ಕೃಷ್ಟದ ಗುಣಮಟ್ಟದೇ ಚಲೋ ಸಿಗ್ತದಂತೀರಿ? ಹಾ ಹೌದ್ರಿ. ಹಾ ಹಾ, ಇದು ಒಂದು ಹೊಸ ಒಂದು ಪ್ರಯೋಗ ಹೇಳಿದ್ರಿ. ಈಗ ಕೆಲ ಮಂದಿ ಏನೋ ಸಣ್ಣ ಉಸ್ಕಿಗೆ ಗಂಜಲ ಹಾಕಿ ಉಸ್ಕನ್ ಬಿತ್ತಾರತ್ತಾರ, ಮತ್ತ ಅದು ಚಲೋ ಇದು ಚಲೋ ರೀ? ಉಸುಕ ಅದು ಏನಕ್ಕದ್ರಿ ಗೊತ್ತದೇನ್ರಿ, ಉಸುಕ ಉಚ್ಚಿಗೆ ಕಮ್ಮಿ ಇದ್ದವರು ಹಂಗ ಮಾಡ್ತಾರ ಅವ್ರು. ನಮ್ ಸಾಕಷ್ಟು ಉಚ್ಚ ಸಿಗ್ತದ್ರಿ ನಮಗೆ. ಈಗ ಬೆಳೆದಿದ್ದು ನಾವು ಬಿತ್ತುತ್ತಾನೆ ಏನ್ ಮಾಡ್ತೇವ್ರಿ, ಅದನ್ನ ಸ್ಟಾಕೇ ಇಟ್ಟಿರ್ತೇವೆ ಒಂದ್ ಹೊಲಕ್ ಸಾಕಾಕ್ರಿ ನಮ್ದು. ಮತ್ತ ಅಂದ್ರೆ ಈಗ ನೀವು ಇದನ್ನ ಶೇಖರಣೆ ಮಾಡ್ತಿರ್ಲ, ಒಟ್ಟಾರೆ ಎಷ್ಟು ದನಗಳದವ್ರಿ ತಮ್ಮ? ನಮ್ಮ 8 ಅದಾವ್ರಿ, 4 ಆಕಳುಗಳು 4 ಎಮ್ಮಿಗಳು. ಆಕಳ ಯಾವ ತಳಿ ಅದಾವ್ರಿ? ಆಕಳ ಜವಾರಿ ಅದಾವ್ರಿ, ಅಷ್ಟು ಎಮ್ಮಿನು ಜವಾರಿನೇ ಆಕಳು ಜವಾರಿನೇ. ಈ ಭಾಗದೊಳಗ ಆಕಳ ಕಿಲಾರಿನ ಹೆಚ್ಚು ರೈತರು ಪಾಲನೆ ಮಾಡುದು. ಮತ್ತ ತಾವು ಜವಾರಿ ಪಾಲನೆ ಮಾಡ್ಲಿಕ್ಕೆ, ಯಾಕೆ ಜವಾರಿನೇ ಪಾಲನೆ ಮಾಡ್ಲಿಕ್ಕೆ ಆ ಬಗ್ಗೆ? ಅಲ್ರಿ ಜವಾರಿನೇ ಅದು ನಮ್ಮ ಕಿಲಾರಿ ಜವಾರಿ ಸ್ವಲ್ಪ ಮಿಕ್ಸ್ ಇದ್ದಿದ್ದೇ ಅದಾವ್ರಿ, ಆದ್ರೆ ಪಕ್ಕ ಕಿಲಾರಿ ಅಲ್ಲ ಪಕ್ಕ ಜವಾರಿನೂ ಅಲ್ಲ, ಎರಡು ನಡ್ಬಾರ್ಕ. ಮತ್ತ ಅದರಿಂದ ಹಾಲು ಉತ್ಪಾದನೆ ಆಗ್ತದೆ, ಹಾಲು ಅದ ಉತ್ಪನ್ನ ಹಾಕಲ್ಲ. ಅದ್ರದ್ದು ಹೆಂಗ್ ಮಾರಾಟ ಮಾಡ್ತೀರಿ, ಅದರದ್ದು ಉಪಚಾರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ರಿ ನಮ್ ರೈತರಿಗೆ. ಹಾಲು ಅಂದ್ರೆ ಏನ್ರಿ, ಹಾಲು ನಮ್ಮ ಮನೆಗೂ ಬಾಳ ಬೇಕ, ಹೆಚ್ಚಾಗಿದ್ದು ಮಾರ್ತೇವೆ ನಾವು. ನಮ್ಮ ಮನೆಗೆ ಏನ್ ಸಾಕಾಗಿ ಉಳಿದಿದ್ದು ಹಾಲು ಹೊರಗೆ ಮಾರ್ತೇವ್ರಿ. ಮತ್ತ ಹಾಲಿನಿಂದ ಏನಾದ್ರು ತಯಾರು ಮಾಡಿ ಮಾರ್ತೀರಿ ಅಥವಾ ಡೈರೆಕ್ಟ್ ಹಾಲೇ ಮಾರ್ತೀರಿ? ಏನಿಲ್ರಿ, ಹಾಲಿನಿಂದ ಏನಿಲ್ರಿ, ಅದೇನು ತುಪ್ಪ ಬೆಣ್ಣೆ ಬರ್ತೈತಿ ಮನೆಗೆ ಅಷ್ಟೇ ಉಪಯೋಗ ಮಾಡ್ತೇವೆ, ತುಪ್ಪ ಬೆಣ್ಣೆ ಏನು ಮಾರಂಗಿಲ್ಲ, ಹಾಲು ಅಲ್ಲೇ ಮನೆಗೆ ಬಂದು ತಗೊಂಡು ಹೋಗ್ತಾರ್ರಿ. ಈಗ ಹೊಲದಾಗ ಆಳಿಸ್ತೀರಿ, ಅದ್ರ ಜೊತೆಗೆ ಮನೆಯವರು ಮಾಡ್ತಾರಂದ್ರಿ, ಮನೆಯವರು ಯಾರ್ಯಾರು ಎಂತೆಂಥ ಕೆಲಸಗಳನ್ನು ಮಾಡ್ತಾರ ಸ್ವಲ್ಪ ತಿಳಿಸ್ರಲ್ಲ. ಈಗ ದನ ಕಾಯ್ಲಕ್ಕೆ ಒಂದು ಆಳಾದ್ರೆ ಅವರು ದನಗಳು ಕಾಯ್ತಾರೆ, ಎತ್ತುಗಳ ಮೇಲೆ ಒಬ್ಬ ಆಳಾದ್ರಿ, ಅವ ಎತ್ತುಗಳು ಮಾಡ್ತಾನೆ. ನಮ್ಮ ಹುಡುಗರು ಏನದ ಟ್ರ್ಯಾಕ್ಟರ್ ಅದು ನಡೆಸ್ತಾವ, ಟ್ರ್ಯಾಕ್ಟರ್ ಮೇಲೆ ಹೋಗ್ತಾರ್ರಿ. ಮತ್ತು ಈಗ ಜೋಳ ರಾಶಿ ನಡೆದಾಗ ಎಲ್ಲರೂ ಒಂದೊಂದು ಕೆಲಸ ಮಾಡ್ತೇವ್ರಿ ನಾವು, ಆಳ ಇಲ್ಲಾರ್ದಾಗ ನಾವು ಮಾಡ್ತೇವೆ. ಮತ್ತು ಮನ್ಯಾಗ ಹೆಣ್ಮಕ್ಳು ಈ ಕೃಷಿ ಚಟುವಟಿಕೆ ಒಳಗೆ ಭಾಗ ಆಗ್ತಾರ? ಹಾಂ, ಕೃಷಿ ಚಟುವಟಿಕೆಗಳ ಅಂದ್ರೆ ಮತ್ತೆ ಮನ್ಯಾಗ ಮತ್ತೆ ದನಗಳು ಅಂದ್ರೆ ಕೃಷಿನೇ ಆಯ್ತಲ್ರಿ. ಅದನ್ನು ಆ ಎಮ್ಮೆ ಹಿಂಡುದು, ಅವ್ರ ಮೇಯಿಸೋದು, ನೀರು ಕುಡಿಯೋದು, ನೀರು ಕುಡಿಸೋದು, ಮೈ ತೊಳೆಯೋದು, ಅವ್ರ ಮನೆ ಕೆಲಸ ಮಾಡ್ತಾರೆ. ಇವೆಲ್ಲ ದನಗಳು ಇಬ್ರಾಹಿಂಪುರದಲ್ಲಿ ಅದಾವ ಅಥವಾ ಹೊಲ್ದಾಗ ಕಟ್ತೀರಿ? ಹಾಂ, ಇಲ್ಲಿ ಇಬ್ರಾಹಿಂಪುರದಾಗ ಕಟ್ತೇವ್ರಿ, ಯಾಕಂದ್ರೆ ಹಾಲಿನ ಮಾರಾಟ ಇಲ್ಲಿ ಹೋಗಿ ಇದು ತರೋದು ಮಾಡೋದು ಆತದಂತೇಳಿ, ಅಂದ್ರೆ ಇಲ್ಲಿ ಹಿಂಡುದು ಹೋಗೋದು ಒಂದು ಸ್ವಲ್ಪ ತ್ರಾಸ ಆಕದಂತೇಳಿ ಅಲ್ಲೇ ಒಂದು ಕೊಠಡಿ ಕಟ್ಟೇವ್ರಿ ನಮ್ಮ ಮನೆ ಮಗಲೇ, ಅಲ್ಲೇ ಮಾಡ್ತೇವೆ. ಈಗ ಬಿಜಾಪುರ ನಗರದಾಗೆ ಇರೋದ್ರಿಂದ ಹಾಲಿನ ಬೇಡಿಕೆ ಸಾಕಷ್ಟು ಅದ. ಮತ್ತೀಗ ಹಳ್ಳ್ಯಾಗ ಮಾಡೋರಾದ್ರೆ ಏನ್ ಮಾಡ್ಬೇಕತ್ರಿ ಹಾಲಿನ ಒಂದು ಮಾರಾಟ? ಹಳ್ಳ್ಯಾಗ ಅಂದ್ರೆ ಡೈರಿ ಅಂತರೂ ಸಾಕಷ್ಟು ಅದಾವ್ರಿ ಎಲ್ಲಿಯಾದ್ರು. ಕೆಲವೊಬ್ರು ಮತ್ತೀಗ ತುಪ್ಪ ಮಾಡಿ ಮಾರ್ತಾರ್ರಿ, ಬೆಣ್ಣೆ ಮಾರ್ತಾರ, ಕೆಲವೊಬ್ರು ಕವ ಹಿಂಗ ಮಾಡ್ಕೋತ ಹೋಗ್ತಾರ. ಈಗ ಒಂದ್ 8 ದನ ಅದಾವ ಅಂತ ಹೇಳಿದ್ರಲ್ಲ, ಅದರಿಂದ ಒಟ್ಟಾರೆ ವಾರ್ಷಿಕವಾಗಿ ಗೊಬ್ಬರ ಎಷ್ಟು ತಯಾರಾಗ್ತದ್ರಿ? ಗೊಬ್ಬರ ಅಂದ್ರೆ ನಾ ಅದನ್ನ ಇನ್ನೊಂದು ಏನ್ ಮಾಡೇನ್ರಿ, ಗೋಬರ್ ಗ್ಯಾಸ್ ಮಾಡೇನಿ. ಗೋಬರ್ ಸರಿ ಅದನ್ನ ಏನದ ಎರೆಹುಳ ಗೊಬ್ಬರ ಹಾಕ್ತ, ಎರೆಹುಳ ಗೊಬ್ಬರ ದಿವಸ ವರ್ಷಕ್ಕೆ ಒಂದು 2 ಹೊಲಕ್ಕೆ ಹಾಕಟ್ಟು ನಮ್ಮ ಎರೆಹುಳ ಗೊಬ್ಬರನೇ ಸಿಗ್ತದ್ರಿ. ಅಂದ್ರೆ ಎಷ್ಟು ಟನ್ ಅದಷ್ಟು ಮಾಡ್ತೀರಿ? ಟನ್ ಅಂದ್ರೆ ನಾನು ಒಂದು 10-20 ಟ್ರ್ಯಾಕ್ಟರ್ ಆಗ್ತದ್ರಿ. ಟನ್ ಅಂದ್ರೆ ನಾವೇನು ಅದನ್ನೇನು ಮಾಪ್ ಮಾಡಂಗಿಲ್ಲ ಏನಿಲ್ಲ, ಅದನ್ನೇನು ಮೊದಲ ಗೊಬ್ಬರ ಅದು ಎರೆಹುಳ ಗೊಬ್ಬರ ತಿಪ್ಪಿಗೆ ಇದಕ್ಕೆ ಹೊಲಕ್ಕೆ ಚಕ್ರಿ ಅಡಿಗೆ ಹೊಡಿತೇವ್ರಿ. ಹಿಂದ್ರಾಗಡೆ ಏನಂದ್ರೆ ಬೀಜ ಬಿತ್ತಿದ್ರು ಜೋಡಿ ಅದನ್ನು ಬಿತ್ತೇವೆ, ಅದು ಆದ್ರೆ ಉಚ್ಚಿನೂ ಬಿತ್ತೇವ್ರಿ. ಒಟ್ಟಾರೆ ಸಾವಯವ ಬೆಳೆನೇ ಮಾಡ್ತೀರಿ, ರಾಸಾಯನಿಕ ತಾವು ಬಳಸಂಗೆ ಇಲ್ಲ? ಒಂದ್ ಹೊಲಕ್ಕಂತ್ರ ಪೂರಾ ಸಾವಯವ ಮಾಡೇನ್ರಿ. ಆದ್ರೆ ನಾವು ಏನದ ಕಾಪಿ ಎತ್ತಿ ಇದಾಗ ಕುತ್ತಂಗ ಆಗಿದ್ರಿ ನಮ್ದು, ಅದ್ರದ್ದು ನಾ ಪ್ರಚಾರ ಮಾಡಕ್ ಹೋಗಿಲ್ಲ. 5-6 ವರ್ಷ ಆಯ್ತು ನಾ ಸಾವಯವನೇ ಮಾಡಿ, ನಾ ಹೊಲಕ್ಕೆ ಇಷ್ಟಾದ್ರೆ ಕಡ್ಲಿ ಹಾಕಿನ ಅದಕ್ಕೆ ರೀ, ನಾ ರಾಶಿ ಮಾಡಿಲ್ಲ. ಮತ್ತೆ ಉಳ್ಕಿದ್ದೇನದ ಕೆಲವೊಂದು ಸ್ವಲ್ಪ ಪ್ರಮಾಣ ಹಾಕ್ತೀನಿ ರಾಸಾಯನಿಕ ಗೊಬ್ಬರ. ಮತ್ತೆ ವರ್ಷ ನಾ ಏನ ಬಿತ್ತಿದ್ರು ಸದ್ಯಕ್ಕೆ ಬೀಜೋಪಚಾರ ಮಾಡೇ ಬಿತ್ತೀನಿ. ಬೀಜೋಪಚಾರ ಹೆಂಗ್ ಮಾಡ್ತೀರಿ? ಬೀಜೋಪಚಾರ ರಾಜೋಬಿ ಮಜೋಸ್ಪೆರಲೆಮ್ಮ ಅವ್ ನೀರಾಗ ನೆನೆಸಿ ಬಿತ್ತು ಟೈಮ್ದಾಗ ಅದನ್ನ ಕೂಡಿಸ್ಕಿಸನ್ ಬಿತ್ತೇನ್ರಿ. ಅಂದ್ರೆ KVK ವಿಜ್ಞಾನಿಗಳ ಸಂಪರ್ಕದಲ್ಲಿ ತಾವ ಇದ್ರಿ, ಅವ್ರು ಹೆಂಗ್ ಮಾರ್ಗದರ್ಶನ ಮಾಡ್ತಾರ ಆ ರೀತಿ ತಾವು ಬೀಜದ ಒಂದು ಬೀಜೋಪಚಾರ ಅದೆಲ್ಲ ತಾವ್ ಮಾಡ್ತೀವಿ ಮಾಡ್ಕೋತೇ ಹೋಗ್ತೀನಿ. ಅವ್ರು ಏನ್ ಹೇಳ್ತಾರ ಹಂಗೆ ಮಾಡ್ಕೋತೇ ಹೋಗ್ತೀನಿ. ನಮ್ಮಲ್ಲಿ ಮತ್ತೆ ಗ್ರಾಮ ಶೋಕರ್ ಅಂತ ಹೇಳಿದ್ರೆ ಕುಂಬಾರ್ ಅಂತ ಹೇಳಿ, ಅವರು ಬಹಳ ಸಲಹೆ ನಮಗೆ. ಅವ್ರ ಮಾರ್ಗದರ್ಶನದಾಗೆ ನಾ ಈಗ ದ್ರಾಕ್ಷಿ ಹಚ್ಚೀನಿ 5 ಎಕರೆ, ಚಲೋ ಬಂದದ್ರಿ, ಈ ಸಾರಿ ಪೀಕ್ ತಗೋತೀನಿ ಸರ್. ತಮ್ಮ ಶಿಕ್ಷಣ ಎಲ್ಲಿ ತನ ಆಗೈತ್ರಿ? ನಾವು SSLC ಫೇಲ್ ಆಗಿಬಿಟ್ಟೇವ್ರಿ. ಮತ್ತ ತಮ್ಮ ಒಂದು ಇದ್ರೊಳಗ ನೌಕರಿ ಇತ್ರಿ ಅವಾಗ ನಮ್ದ ಇಲ್ಲಿ ಹೊಲದೊಂದು ಸ್ವಲ್ಪ ನೋಡ್ಕೊಳ್ಳೋರು ಯಾರು ಇದ್ದಿದ್ದಿಲ್ಲ, ಅಣ್ಣ ಅಮ್ಮ ಕಣ್ಣು ಇಲ್ಲಾರ್ದವ್ರಿ. ಮತ್ತ ಅಪ್ಪ ಅವ್ರು ಹೋಗಿದ್ದಿಲ್ಲ, ಆಳುಗಳು ಬರೇ ಮ್ಯಾಲ ಆಗಂಗಿಲ್ಲ ಅಂತೇಳಿ 8 ಎತ್ತುಗಳಿದ್ದು ಅವಾಗ. ಈಗ ಎಲ್ಲ ಕೂಡಿ 2 ಎತ್ತೆ ಇಟ್ಟೇವ್ರಿ, 2 ಟ್ರ್ಯಾಕ್ಟರ್ ಇಟ್ಟೇವ್ರಿ, ಎಲ್ಲ ಹುಡುಗರು ಮಾಡ್ತಾವ ನಾವು ಮಾಡ್ತೇವೆ. ಈಗ ಹೊಸದಾಗಿ ಈಗ ನಾವು ಜೋಳನೇ ಬೆಳಿತೀವಿ ಅಥವಾ ಸಾವಯವನೇ ಮಾಡ್ಬೇಕು ಅನ್ನೋರಿಗೆ ಏನ್ ಹೇಳ್ತಿರ್ತಾವ? ಸಹಾಯ ಮಾಡ್ಬೇಕ್ರಿ, ಸಹಾಯ ಮಾಡಿ ಅದ್ರದೊಂದು ನಾನು ಒಂದು ಅಂಗಡಿನೆ ಮಾಡಿ ಒಂದು ಸಂಘಟನೆ ಮಾಡ್ಬೇಕಂತ ನಾ ವಿಚಾರ ಮಾಡಕತ್ತೀನಿ. ಎಲ್ಲ ಸಂಘಟನೆ ಮಾಡ್ಕೊಂಡು ಸಹಾಯದಿಂದ ನಾವೇ ಸ್ವಂತ ಮಾಡ್ಬೇಕು ಅನ್ನೋದು. ಈಗ ಮತ್ತೆ ಈಗ ಜೋಳ ಆಗ್ಲಿ ಕಡ್ಲೆ ಆಗ್ಲಿ ಸಾವಯವದಿಂದ ಬೆಳೆದವರಿಗೆ ಒಂದು ಹೆಚ್ಚಿನ ದರ ಸಿಗ್ತದ. ಮತ್ತ ತಾವು ಏನಾರ ಈ ರೀತಿ ಸಾವಯವ ಬೆಳೆಗೆ ಪ್ರಮಾಣೀಕರಣ ಮಾಡುವ ಸಂಸ್ಥೆಗಳದಾವ, ಅವು ಪ್ರಮಾಣೀಕರಣ ತಾವು ಏನಾರ ತಮ್ಮ ಬೆಳೆಗೆ ಮಾಡಿಸಿದ್ರೆ ಏನಂತ? ನಾ ಮಾಡಿಸಿಲ್ರಿ ಸರ್, ಮಾನ್ಯ ನಾವು ಬಾಗಲಕೋಟೆ ಇದಕ್ಕೆ ಹೋಗಿದ್ದೇವೆ ಕೃಷಿ ಮೇಳಕ್ಕೆ, ಅವ್ರು ನಮ್ಮ ನಂಬರು ತಗೊಂಡಾರ್ರಿ, ಬರ್ತೀನಿ ಅಂದಾರ. ಅವರೇ ತಗೋತೀನಿ ಅಂದಾರ. ಇರ್ಲಿಕ್ಕಂದ್ರೆ ನಿಮಗೆ ಒಂದು ಸರ್ಟಿಫಿಕೇಟ್ ಕೊಡ್ತೀವಪ್ಪ, ನೀವೇ ಮಾರಾಕತ್ರೆ ತಂದಾರ, ಅದು ಕಡ್ಲಿ ಹಾಕೇನ್ರಿ ಸರ್. ಅವ್ರು ಹಂಗೆ ಸರ್ಟಿಫಿಕೇಟ್ ಕೊಟ್ಟರಂದ್ರೆ ಅದೇ ಕಡ್ಲಿ ಬೇಳೆ ಮಾಡಿ ಮನೆಯಾಗೆ ಕಡ್ಲಿ ಹೊಡೆದು ಕಡ್ಲಿ ಬೇಳೆ ಮಾಡಿ ಪಾಕೆಟ್ ಮಾಡಿ ಮಾರ್ಬೇಕಂತ ವಿಚಾರ ಅದ ರೀ. ಒಂದು ಉದ್ಯಮ ಸಹಿತಕ್ಕೆ ತಾವೇ ಒಂದು ಪ್ರಾರಂಭ ಮಾಡ್ಬೇಕಂತೀರಿ? ಹೌದ್ರಿ. ಹಂಗಾದ್ರೆ ನಮ್ಗೆ ಸ್ವಲ್ಪ ಇದೆ ಆಗ್ತೀರಿ ರೈತರಿಗೆ. ಅಷ್ಟು ಅಂದ್ರೆ ಬರೀ ಸಮಗ್ರ ಕೃಷಿ ಅಂದ್ರೆ ಏನ್ರಿ, ನಾವು ಬೆಳೆದಿದ್ದು ನಾವೇ ಮಾರ್ಬೇಕು. ಈಗ ಸೀತನೆ ನೋಡ್ರಿ, ಸೀತನೆ ಅನ್ನೋದು ಯಾರಿಗೂ ಗೊತ್ತಿದ್ದಿದ್ದಿಲ್ಲ. ಈ ಸರಿ ನಮಗೇನೋ ತಲೆಯಾಗಿ ಬಂತು ಮಾಡ್ಬೇಕು ಅನ್ನೋದತ್ತು. ಈ ವರ್ಷ ಹಾಕ್ಸಿನ್ರಿ ಒಂದು 4 ಎಕರೆ, ಈ ಸರಿ ಅದನ್ನು ಮೇಳ ಮಾಡ್ಬೇಕಂತ ಬಿಜಾಪುರದಾಗ್ರಿ. ಎಲ್ಲಿ ಇಲ್ಲ, ಮೊನ್ನೆ ನಾಸಿಕ್ಕೆ ಹೋಗಿದ್ದೇವೆ ರೀ, ಕೃಷಿ ಮೇಳ ನೋಡಕ್ಕೆ ಹೋಗಿದ್ದೆವು. ಅಲ್ಲಿ ಮಾಡಿದ್ರು ಸೀತನಿ ಮೇಳ ಅಂದ್ರೆ ನಾಸಿಕದಲ್ಲಿ ತಾವು ನೋಡಿ ನಮ್ಮಲ್ಲಿ ಕೂಡ ಯಾಕೆ ನಾವು ಮಾಡಬಾರ್ದು ಒಂದು ವಿಚಾರದಿಂದ ಇಲ್ಲಿ ಮಾಡ್ಬೇಕಂತೀರಿ? ಹ್ಞೂ ರೀ. ಈಗ ಜೋಳ ಕುಸುಬಿ ಕಡ್ಲಿ ಇವೆಲ್ಲ ಹಾಕ್ತೀನಿ ಅಂತ ಹೇಳಿದ್ರಿ, ಒಟ್ಟಾರೆ ಇವು ಒಂದು ವರ್ಷಕ್ಕೆ ಎಷ್ಟೆಷ್ಟು ಚೀಲ ತಾವು ಬೆಳಿತೀರಿ? 100 ಚೀಲ ಜೋಳ, 100 ಚೀಲ ಕುಸುಬಿ, 100 150 ಚೀಲ ಸುರ್ಪಾನ್ ಬೆಳಿತೇವೆ ರೀ. ಕಡ್ಲಿನೂ 100 ಚೀಲ ಆತಾವು. ಹಿಂಗೆ ಒಂದೊಂದು ಒಂದೊಂದು ಟೈಮ್ದಾಗ ಒಂದೊಂದು ಬೆಳೆ ಹೆಚ್ಚಿಗೆ ಹಾಕಿರ್ತಾವೆ, ಹೆಚ್ಚು ಬೆಳೆ ಬಿಡ್ತಾವೆ. ಉಳ್ಕಿದ್ದೇನದ ಈಗ ಜೋಳ ಗೋಧಿ ಹಾಕ್ತೀವಿ ರೀ, ಅವು ಒಂದು 60-70 ಚೀಲ ಗೋಧಿ ಹಾಕ್ತಾವ ರೀ. ಗೋಧಿ ಯಾವುದು, ಈ ಖೈರ್ ಗೋಧಿ ಅಂತಾರಲ್ಲ ಆ ತಳಿ ಹಾಕ್ತೀರಿ? ಹಾಂ, ಇವು ಜವಾರಿ ಗೋಧಿ ರೀ, ಜವಾರಿ ಕೆಂಪು ಬನಸಿ ಗೋಧಿ ಅಂತ ಹೇಳ್ತೇವೆ, ಅವೇ ಹಾಕ್ತೇವೆ ರೀ. ಬನ್ಸಿ ಗೋಧಿ ಹೆಚ್ಚು ಬೇಡಿಕೆ, ಶಾವ್ಗಿ ಅದು ಮಾಡ್ಲಿಕ್ಕೆ ಹೆಚ್ಚು ಬೇಡಿಕೆ, ಅದೇನಂತೀನಿ ರೀ? ಹ್ಞೂ ರೀ, ಶಾವ್ಗಿ ಹಾಕಾವ್ರಿ, ಚಪಾತಿ ಚಸಕ್ಕೆ ಚಲೋ ಹಾಕಿದ್ರಿ ಅದ್ರದ್ದು. ಜಮಗೋಧಿ ಹಿಂದೆ ಬನ್ಸಿ ಗೋಧಿನೇ ಪ್ರಸಿದ್ಧ. ಹಾಂ, ಜಮಗೋಧಿ ಅದು ಅಗದಿ ಚಲೋ ಹಾಕದ್ರಿ, ಅದ್ರ ಹಿಂದೆ ಇದೆ ಬನ್ಸಿ ಗೋಧಿನೇ ಚಲೋ ರೀ. ಚಪಾತಿ ಚಜ್ಜಕ ಮತ್ತು ಹೋಳಿಗೆ ಹಾಕಾವ್ರಿ. ಈಗ ಎಲ್ಲ 100-100 ಚೀಲ ಬೆಳಿತೀನಿ ಅಂತ ಹೇಳಿದ್ರಿ, ಇವೆಲ್ಲ ಎಲ್ಲಿ ಮಾರಾಟ ಮಾಡ್ತಿರ್ತಾವ? ಈಗ ಅಡ್ತಿಗೆ ಕೊಡ್ತೇವ್ರಿ, ಅಲ್ಲೇ ಊರಾಗ ಬಂದ್ರಂದ್ರೆ ಇಲ್ಲೇ ತೊಡೆ ಕೊಡ್ತೇವ್ರಿ. ಉಳ್ಕಿದ್ದೇನದ ಅಲ್ಲೇ ಅಡ್ತಿಗೆ ಹಚ್ಚಿತು, ಅಲ್ಲೇ ಮಾರಾಟ. ಈಗ ಜೋಳ ಕೆಲವೊಂದ್ ಕಡೆಗೆ ಅಂದ್ರೆ ಈಗ ಬೇರೆ ಬೆಂಗಳೂರು ಸೈಡ್ ಹೋದು ಜೋಳದ ಬೇಡಿಕೆ ಇರ್ತದ, ಅದರಲ್ಲಿ ತಾವು ಸಾವಯವ ಜೋಳ ಬೆಳಿತೀನಿ ಅಂತ ಹೇಳ್ತೀರಿ, ಅಲ್ಲಿ ತಾವೇ ಏನಾದರೂ ನೇರ ಮಾರುಕಟ್ಟೆ ಮಾಡಿ ಅಲ್ಲಿ ಒಂದು ಮಾರಾಟಗಾರನ ಸಂಪರ್ಕ ಮಾಡಿ ಅಲ್ಲಿಗೆ ಕಳಿಸೋ ಪ್ರಯತ್ನ ತಾವೇನಾದರೂ ಮಾಡಿರಿ? ನಂಗೆ ಈಗ ಸಾವಯವ ಸರ್ಟಿಫಿಕೇಟ್ ತೊಗೊಂಡೆ ಅಂದ್ರೆ ನಮ್ಮದೇ ಅಂಗಡಿಯಾಗ ನಾ ಪಾಕೆಟ್ ಮಾಡಿ ಮಾರ್ಬೇಕಂತ ಮಾಡೀನಿ. ದರ್ವ ಅಂದ್ರಿ ಬರೇ ಜೋಳ ಒಂದೇ ಅಲ್ಲ, ಗೋಧಿ ಜೋಳ ಮತ್ತು ಇವು ಕಡ್ಲಿ ಬೇಳೆ ಮಾಡೋದು, ತೊಗರಿ ಬೇಳೆ ಮಾಡಿ ಮಾರೋದು, ಹಿಂಗೆ ನಾವೇ ಮಾಡ್ಬೇಕಂತ ಮಾಡೇನ್ರಿ ನಾ ಮುಂದೆ. ಈಗ ಬೇರೆದವ್ರನ್ನು ಈ ಥರ ಮಾಡ್ಬೇಕಂದ್ರೆ ಅವ್ರ ಕಡೆಯಿಂದ ಮತ್ತು ಅವರು ಸಾವಯವದಿಂದ ಬೆಳೆದಿದ್ರಂದ್ರೆ ಅವ್ರು ತೊಗೊಂಡು ತಾವು ಮಾರಾಟ ಮಾಡ್ತೀರ ಅಥವಾ ತಮ್ಮಲ್ಲಿ ಅಷ್ಟೇ ಮಾರಾಟ ಮಾಡ್ಬೇಕಂತೀರಿ? ಹಾಂ, ನಮ್ಮ ಕಂಬಿದ್ರೆ ಅವ್ರು ತೊಗೋಬೋದು, ತೊಗೊಂಡು ಮಾರ್ಬೋದು ನಾವು. ಹ್ಞೂ ರೀ, ಅದನ್ನೂ ಒಂದು ವಿಚಾರ ಇಟ್ಟೇನ್ರಿ ನಾ, ಯಾಕಂದ್ರೆ ನಾವು ಮಧ್ಯವರ್ತಿರಂಗಿಲ್ಲ. ಈಗ ಚಲೋ ಜೋಳ ನಮ್ಮ ಗ್ರಾಹಕರಿಗೂ ಸಿಗಲಿ ಅಂತ ನಾನು ಈಗ ಅವ್ರು ಬಂದು ತೊಗೋತಾರೆ, ಅವ್ರು ವ್ಯಾಪಾರಿಗಾರ ತೊಗೊಂಡು ಮಾರ್ತಾರೆ, ಎಲ್ಲಿಯೋ ಮಾರ್ತಾರೆ, ಅದ್ರದ್ದು ಕಿಮ್ಮತ್ ಅವ್ರಿಗೆ ಗೊತ್ತಿರಂಗಿಲ್ಲ. ಈಗ ಬೆಳೆದಿದ್ದು 4 ಕಿಮ್ಮತ್ ನನಗೆ ಗೊತ್ತಿರ್ತೈತಿ ಅಂದ್ರೆ ನಮ್ಮವರೇ ನಮಗೆ ಗೊತ್ತಿಲ್ಲ ಅಂತ ಅಂದ್ರೆ ಸ್ವಯಂ ರೇಟ್ದಾಗೂ ಆಗ್ತದೆ, ಚಲೋ ಆಹಾರ ಸಿಗ್ತೈತೆ ಅವ್ರಿಗೆ. ಈಗ ತಾವೇನೋ ಸಾವಯವದಿಂದ ಬೆಳಿತೀರಿ, ಈಗ ಬೇರೆ ರೈತರು ಸಾವಯವದಿಂದ ಬೆಳೆದ್ರೂ ತಮ್ಗೆ ಹೆಂಗೆ ಗೊತ್ತಾ, ಸೀದಾ ಅವರು ರಾಸಾಯನಿಕ ಹಾಕಿ ಬೆಳೆದು ಸಾವಯವ ತಿಳ್ಕೊಟ್ರೆ ಅದನ್ನು ತಾವು ಮಾರಾಟ ಮಾಡೋದು ಹೆಂಗೆ ಆಗ್ತದ್ರಿ? ಈಗ ನಮ್ಗೆ ಪಕ್ಕಾ ಪರ್ಫೆಕ್ಟ್ ಅದು, ನಾವು ನೋಡಿದ್ರೆ ನಾವು ತೊಗೋತೇವೆ ಮುಂದೆ, ನಮಗೆ ಕಂಬಿದ್ದು ಅಂದರೆ ಇರ್ಲಿಕ್ಕಂದ್ರೆ ನಾವು ತೊಗೊಳಕ್ಕೆ ಹೋಗಂಗಿಲ್ಲ. ಮತ್ತು ಸಾವಯವ ಸಂಘ ಸಂಸ್ಥೆಗಳು ಇರ್ತಾವೆ, ಅವ್ರಿಗೆ ನಾವು ಕೊಡ್ಬೋದು ಹೋಗಿ, ಹಿಂಗೆ ಮಾಡ್ಬೇಕಂತ ವಿಚಾರ ಮಾಡೇನ್ರಿ. ಒಳ್ಳೆಯದು ಸೂರ್ಯಕಾಂತ ಗುರುಪಾದಪ್ಪ ಗಡಿಗೆಯವರೇ, ಇದುವರೆಗೆ ಒಂದು ಸಾಕಷ್ಟು ಮಾಹಿತಿ ಮಾಡಿಕೊಟ್ರಿ, ನಮಸ್ಕಾರ. ನಮಸ್ಕಾರ. ನನ್ ಗಂಡ ದಿನವೆಲ್ಲ ಕೆಮ್ತಾ ಇರ್ತಾರೆ, ರಾತ್ರಿ ಎಲ್ಲ ಜ್ವರ ಇರುತ್ತೆ, ಕಫದಲ್ಲಿ ರಕ್ತ ಬೀಳುತ್ತೆ, ಇದಕ್ಕೆಲ್ಲ ಏನಾದ್ರೂ ಔಷಧ ಕೊಡೋಣ? ತಗೊಳಮ್ಮ, ಈ ಮಾತ್ರೆ ಒಂದ್ ವಾರ ಕೊಡು. ನಿಲ್ಲಿ, ಈಕೆ ಹೇಳಿದ್ದೆಲ್ಲ ಕ್ಷಯ ರೋಗದ ಲಕ್ಷಣಗಳು. ಡಾಕ್ಟರ್ ಚೀಟಿ ಇಲ್ಲದೆ ಔಷಧಿ ಕೊಟ್ರೆ ನಿಮಗ್ ದಂಡ ಹಾಕ್ತಾರೆ. ಕ್ಷಯ ರೋಗಿಯ ವಿವರ, ಅವ್ರಿಗೆ ಕೊಟ್ಟ ಔಷಧ ಎಲ್ಲನೂ ದಾಖಲಿಸಬೇಕು ಅಂತ ಗೊತ್ತಿಲ್ವಾ ನಿಮ್ಗೆ? ಅಲ್ಲಮ್ಮ, ಕ್ಷಯ ರೋಗ ಪರೀಕ್ಷೆ ಚಿಕಿತ್ಸೆ ಉಚಿತವಾಗಿ ಮಾಡ್ತಾರೆ. ಮೊದಲು ನಿನ್ನ ಗಂಡನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗು. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಚಿತ್ರನಟ ಅನಂತ್ ನಾಗ್. ತಾಯಿಯಾಗಿ, ಪತ್ನಿಯಾಗಿ, ಸಹೋದರಿಯಾಗಿ ನಮಗೆ ಹೆಣ್ಣು ಬೇಕು, ಮಗಳಾಗಿ ಏಕೆ ಬೇಡ? ಹೆಣ್ಣು ಗಂಡುಗಳ ಅನುಪಾತದಲ್ಲಿ ಹೆಣ್ಣುಗಳ ಸಂಖ್ಯೆ ಆತಂಕಕಾರಿಯಾಗಿ ಕಡಿಮೆ ಆಗ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಹೆಣ್ಣು ಭ್ರೂಣ ಹತ್ಯೆ. ಭ್ರೂಣಲಿಂಗ ಪತ್ತೆ ಮತ್ತು ಹತ್ಯೆ ಶಿಕ್ಷಾರ್ಹ ಅಪರಾಧ. ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ. ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ಮಗ ಹುಟ್ಟಿದ ಮ್ಯಾಲೆ ಮಲ್ಲಿವ ವರದಲ್ಲಿ ಹುಟ್ಟಿದಾನ ಬೆಲ್ಲಗ ವರಲಕ್ಷ್ಮಿ ಇದ್ದಂಗೆ. ಆಗ ಏನಂತ ಹೆಸರಿಟ್ರು? ಮಾರುಷಿ ಅಂತ ಹೆಸರಿಟ್ರು. ಯಾವ್ದೋ ಅಂಟಿ ಮಾವುಡಿ ಪಟ್ಟಣ ಜಗದಾದಿಯವ್ರ ಮಗ, ಮಾಸ ಹುಡಿಕೆ ಮಗ. ಹುಟ್ಟಿದ ಮ್ಯಾಲೆ ಆ ಮಗ ಹುಟ್ಟಿದ. ಈಕಿ ನೋಡಿದ್ರು ಯಾರು? ಪಾರ್ವತಿ. ಇಲ್ರಿ, ಆಕೆಯೊಬ್ಬಾಕೆನ ಗಂಡನ ಸೇವಕ ಮಾಡೋದು ಭೂಮಿ ಮೇಲೆ. ಇನ್ನು ಯಾರು ಮಾಡೋದಿಲ್ಲವಾ? ನಾವು ಪಾದ ಮುಗೋದಿಲ್ಲವಾ? ನಾವು ಪಾದ ತೊಳೆಯೋದಿಲ್ಲವಾ? ಆಕೆಗೆ ಏನೋ ಕೊಟ್ಟಲ್ರಿ. ಪಾದ ಮುಗಿದಿದ್ದಿಗೆ, ಗಂಡನ ಸೇವಕ ಮಾಡಿದ್ದಿಗೆ ನನಗೆ ಜೀವ ಆನಂದ ರುಚಿ ಆಯ್ತು. ಋಷಿ ಅಂತ ಮಗ ಕೊಟ್ಟಿನ. ಸರಿ, ನಿನಗೆ ನನಗೆ ಬಿಳ್ಬೇಕ್ರಿ. ನಾನೊಬ್ಬ ಮಗಳು ಕೊಡ್ತೀನಿ ಈ ಭೂಮಿ ಮೇಲೆ. ನನ್ನ ಮಗಳು ಹೆಚ್ಚಾತಳು, ನಿನ್ನ ಮಗ ಹೆಚ್ಚಾತ. ನನಗೆ ನಿನಗೆ ಪರಮೇಶ್ವರ ಬಗ್ಗಿದ ಬೆಣ್ಣು ತಿಕ್ಕಿ ಯಾಕ ನಾಕ್ ಬೋಗಿಸಿ ಮಣ್ಣು ತೆಗೆದು ಬೆಣ್ಣು ಮೇಲೆ ನಾನು ಬಗ್ತೇನೆ, ನನ್ನ ಬೆಣ್ಣು ತಿಕ್ಕ್ರಿ ಅಂತ. ಆಕೆ ಬೆಣ್ಣೆ ಪಾರ್ವತಿ ಬೆಣ್ಣೆ ತಿಕ್ಕಿ ಎರಡು ಬೋಗಿಸಿ ಐದು ಬೋಗಿಸಿ ಮಣ್ಣದಾಗ ಭಂಡಾರ ಅರಿಶಿನ ಭಂಡಾರ ಹಾಕಿ ತಗೊಂಡು ಬಳೆ ಮಾಡಿಬಿಟ್ಲ ಅರ್ಜಿನ ಬಳೆ. ಆಗಿನ ಗಿಡ ಮೇಲೆ ಗುಬ್ಬಿ ತಗೊಂಡು ಮೂಗಿಸಿಗೆ ಹಾಕಿದ್ ಮುತ್ತು ಮಾಡಿದ್ರು. ಆಗ ಅರಿಶಿನ ಭಂಡಾರ ಹಚ್ಚಿದ್ರು. ಆಗ ಬಿದಿರಿ ಕಟ್ಟಿಗೆ ಮುರಿದು ಉಗುರು ಕೂಟೆ ತೀರಿಸಿ ಜಗ ಪುಟ್ಟಿ ಮಾಡಿಬಿಟ್ರು. ಗಿಡ ಮೇಲೆ ಇನ್ನವರ ತಾವಾಗಿ ಆಗ ನಿಮ್ಮಣ್ಣ ಅರ್ದು ದೇವನ್ ತಪ್ಪಲ ಅರಿಶಿನ ಭಂಡಾರ ಇಟ್ಟು ಆ ಮಗಳು ಮಲಿಸಿ ಏನಂತ ಹೆಸರಿಟ್ಟು ಅಂತ ಬಾರನ್ನ ಗಿಡ ಕೆಳಗೆ ಹುಟ್ಟಿ ಬಗಲಾಗ ಪುಟ್ಟಾಗ ಪಾರ್ವತಿ ಪರಮೇಶ್ವರು. ಆಗ ಮೈ ತೊಳ್ಕೊಂಡ್ರು ರಥದಲ್ಲಿ ಕುಂತ್ಕೊಂಡು ಅವ್ರ ಮಠಕ್ಕೆ ಮೂರಾಗ ಆಕಾಶಕ್ಕೆ ಹೋದ್ರು. ಮ್ಯಾಕ್ ಹೋಗ್ಬಿಟ್ರು ಮೂರ ಮೇಕ್ಕ. ಈ ಮಗಳು ಕ್ಯಾ ಕ್ಯಾವ್ ಅಂತಿದ್ರೆ ಭೂಮಿ ಆಗಲಿದ್ದು ಹುಟ್ಟಿ ಬಿಡ್ತಪ್ಪ ನಾಗೇಂದ್ರೆ ಏಳು ಅಡಿಯ ನಾಗ. ಮಣ್ಣಲ್ಲಿದ್ದ ತಯಾರಾಗಿ ದುಷ್ಟರು ಗುಟ್ಟಿಲ್ಲ, ಕರ್ಮ ಗುಟ್ಟಿಲ್ಲ, ಅಂಟು ಮೈಲಿ ಗುಟ್ಟಿಲ್ಲ, ರಕ್ತ ಗುಟ್ಟಿಲ್ಲ, ಮಣ್ಣಿಗೆ ತಯಾರಾಗಿ ನಿನ್ನ ಮಣ್ಣಾಗೆ ನಾನಾಯ್ದೀನಿ. ಅಮ್ಮ ನಿನ್ನ ಬಿಟ್ಟು ಮಗಳ ನಾನು ಯಾಕ ಹೋಗಲ.